ಸಂದಯ್ಯ ಬಾರೋ ನರಲೋಕದೊಳಗೆ ನರಲೋಕದೊಳಗೆ ನಾರಾಯಣನೆಂದು ನಾರಾಯಣನೆಂದು ಬಸವನ ಬಸವನ ಭಾತ್ ಸಿಂಗ ಭಾತ್ ಸಿಂಗ ಬಸವನ ಏರಿಕೊಂಡು ಬಂದನೇನೆ ಗೋಪಮ್ಮ ಬಸವನ ಹೇರಿಕೊಂಡು ಬಂದನೇನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಹಾನೆಯ ಹಾನೆಯ ಆನಂದ ಆನಂದ ಹಾನೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಹಾನೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಕುದುರೆಯ ಕುದುರೆಯ ಚದುರಂಗ ಚದುರಂಗ ಕುದುರೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಕುದುರೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಹೊಂಟೆಯ ಹೊಂಟೆಯ ನಾಟ್ಯವ ನಾಟ್ಯವ ಹೊಂಟೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಹೊಂಟೆಯ ನೇರಿಕೊಂಡು ಬಂದನೇನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ನೀಲಿ ನಂದ ನೀಲಿ ನಂದ ಹಾಲು ಮರ್ದ ಹಾಲು ಮರ್ದ ಹಾಲು ಮಾರಿ ಸುಂಕ ಕೇಳಿ ನೀಲಿ ನಾಮ ತೊರಳು ಹಾಲು ಮಾರಿ ಸುಂಕ ಕೇಳಿ ನೀಲಿ ನಾಮ ತೊರಳು ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ನಾರಾಯಣ ಬಾರೋ ನಾರಿ ಕಂದಯ್ಯ ಬಾರೋ ನರಲೋಕದೊಳಗೆ ನರಲೋಕದೊಳಗೆ ನಾರಾಯಣನೆಂದು ನಾರಾಯಣನೆಂದು ಹಸಿರು ನಂದ ಹಸಿರು ನಂದ ಮಸರು ಮರ್ದ ಮಸರು ಮರ್ದ ಮಸರು ಮಾರಿ ಸುಂಕ ಕೇಳಿ ನೀಲಿ ನಾಮ ತೊರಳು ಮಸರು ಮಾರಿ ಸುಂಕ ಕೇಳಿ ನೀಲಿ ನಾಮ ತೊರಳು ಜಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಬಾಲ ಗೋಪಾಲ ನಿಮ್ಮಗಳಲ್ಲ ನೆನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋವಿಂದನೆಂದು ಗೋವಿಂದನೆಂದು ಅಯ್ಯ ಬಾಲ ಗೋಪಾಲ ನಿಮ್ಮ ಗೋಲ್ಲ ನೆನೆ ಗೋಪಮ್ಮ ಏ ಬಾಲ ಗೋಪಾಲ ನಿಮ್ಮ ಗೋಲ್ಲ ನೆನೆ ಗೋಪಮ್ಮ ಬಚ್ಚೆ ಕಳ್ದ ಬಚ್ಚೆ ಕಳ್ದ ಹಸಿ ಮಾರ್ತ ಅಕ್ಕಿ ಮಾರ್ತ ಅಕ್ಕಿ ಮಾರಿ ಸುಂಕ ಕೇಳಿ ನಿಂದೆ ಗಂಗ ತೋರ್ ಹೇಳು ಏ ಅಕ್ಕಿ ಮಾರಿ ಸುಂಕ ಕೇಳಿ ಬಚ್ಚೆ ಕಡ್ಗ ತೋರ್ ಹೇಳು ಅಯ್ಯ ಬಲ್ಲ ಗೋಪಾಲ ನಿನ್ ಮಗ್ಲಲ್ಲ ನೆನ್ನೆ ಗೋಪಮ್ಮ ಅಯ್ಯ ಬಲ್ಲ ಗೋಪಾಲ ನಿನ್ ಮಗ್ಲಲ್ಲ ನೆನ್ನೆ ಗೋಪಮ್ಮ ಗೋಪಮ್ಮ ಬಾರೆ ಗೋಪಿ ಕಂದಯ್ಯ ಬಾರೋ ಗೋಕುಲದೊಳಗೆ ಗೋಕುಲದೊಳಗೆ ಗೋ